ಮನ ಬಾರಿ ಬಾರಿಗೋ ಗುರುವನರಸುತ್ತಿದ್ದೆ. ಗುರುವಿನ ಕರುಣೆಯು ದೊರಕಿದೆ ನನಗೆ, ಪರಿ ಪರಿ ಬೋಧೆಯನು ತುಂಬೆ ಮನಕ್ಕೆ ಸ್ಥಿರವಾದ ಜ್ಞಾನ ಉದಿಸಿತು ಎನ್ನ ಮನಗೆ ಸದ್ಗುರುವಿನ ಕೃಪೆಯಿಂದ ಎನಗೆ.